ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರೈತ ಸಿರಿ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ಸರ್ಕಾರದ ಕೃಷಿ ಆಯುಕ್ತರಾದ YS ಪಾಟೀಲ್ ಅವರು ಆಗಮಿಸಿದ್ದಾರೆ. ಎಲ್ಲ ರೈತ ಬಾಂಧವರ ಪರವಾಗಿ ಕೃಷಿ ಆಯುಕ್ತರಾದ YS ಪಾಟೀಲ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸರಿ, ಇವತ್ತು ಈ ಒಂದು ಸಾವಯವ ಸಿರಿಧಾನ್ಯಗಳ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ರೈತರಿಗೂ ಕೂಡ ಇದರ ಒಂದು ಉಪಯೋಗ ಆಗಲಿ ಅನ್ನುವ ನಿಟ್ಟಿನಲ್ಲಿ ರೈತ ಸಿರಿ ಯೋಜನೆಯನ್ನ ತರಲಾಗಿದೆ ಅಂತ ನಾವು ಕೇಳಿದ್ದೇವೆ. ಏನು ಈ ಒಂದು ರೈತ ಸಿರಿ ಯೋಜನೆ ಬಗ್ಗೆ, ರೈತ ಸಿರಿ ಯೋಜನೆ ಅಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ರಾಜ್ಯದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಿರಿಧಾನ್ಯ ಬೆಳೆಗಳನ್ನ ಬೆಳೆಯುವಂತ ರೈತರಿಗೆ ಉತ್ತೇಜನ ನೀಡಬೇಕು ಅನ್ನೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸದುದ್ದೇಶವಾಗಿದೆ. ಈ ಉದ್ದೇಶದಿಂದಲೇ 1920 ಸಾಲಿನಿಂದ ರೈತ ಸಿರಿ ಯೋಜನೆಯನ್ನ ಜಾರಿಗೆ ಕರ್ನಾಟಕದಲ್ಲಿ ತರಲಾಗಿದೆ. ಇದಕ್ಕೆ ನಾವು ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಇದೆ, ಅದರಿಂದನೂ ಸಹಿತ ನಾವು ರೈತರಿಗೆ ಹೆಚ್ಚಿನ ಮಟ್ಟದಲ್ಲಿ ಲಾಭವಾಗಲಿ ಅಂತ ಹೇಳಿ ಇದರ ಬಗ್ಗೆ ನಾವು ರೈತರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಈ ರೈತ ಸಿರಿ ಯೋಜನೆ ಪ್ರಾರಂಭವಾದಾಗಿನಿಂದಲೂ ಸಹಿತ ಸಿರಿಧಾನ್ಯಗಳ ಬೆಳೆಗಳನ್ನು ಬೆಳೆಯುವುದಕ್ಕಾಗಿ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿಯಷ್ಟು ಸಿರಿಧಾನ್ಯ ಬೆಳೆದಂತ, ಸಿರಿಧಾನ್ಯ ಅಂದರೆ ಮೈನರ್ ಮಿಲೆಟ್ಸ್ ಮಾತ್ರ, ಈ ಜೋಳ ಮತ್ತು ರಾಗಿ ಹೊರತುಪಡಿಸಿ ಬೆಳೆಯುವಂಥ ಬೆಳೆಗಳಿಗೆ ನಾವು 10,000 ಪ್ರತಿ ಹೆಕ್ಟೇರ್ಗೆ, ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠವಾಗಿ 2 ಹೆಕ್ಟೇರ್ವರೆಗೆ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಏನು ಇದನ್ನು ಉತ್ತೇಜನ ಕೊಡಬೇಕಂತ ಇದೆ. ಈಗಾಗಲೇ ನಾವು 133,330 ರೈತರಿಗೆ 104 crore ದುಡ್ಡನ್ನ ಅವರಿಗೆ ಸಹಾಯಧನ ಕೊಟ್ಟಿದ್ದೀವಿ. ಅಂದ್ರೆ ಈಗ ಈ ಒಂದು ಸಿರಿಧಾನ್ಯವನ್ನ ಸಾಕಷ್ಟು ಪ್ರಚಾರ ಮಾಡಬೇಕು ಮತ್ತು ಅದನ್ನ ಆ ಒಂದು ಬೆಳೆಯನ್ನ ಹೆಚ್ಚು ಹೆಚ್ಚು ರೈತರು ಬೆಳಿಬೇಕು ಅನ್ನೋದು ಕೂಡ ತಮ್ಮ ಹಾರೈಕೆ. ರೈತರು ಕೂಡ ಮೊದಲೆಲ್ಲ ಬೆಳೀತಾ ಇದ್ರು, ಆದರೆ ಇತ್ತೀಚೆಗೆ ಅದರಿಂದ ಏನು ಲಾಭ ಇಲ್ಲ, ನಾವು ಯಾಕೆ ಬೆಳಿಬೇಕು, ಅದರಿಂದ ಬೆಳೆ ಪ್ರಮಾಣ ಬಹಳ ಕಡಿಮೆ ಇರ್ತದೆ, ಈ ಥರ ಎಲ್ಲ ಒಂದು ಮನೋಭಾವನೆ ಇದೆ. ಇದನ್ನು ಹೋಗಲಾಡಿಸೋ ಸಲುವಾಗಿ ಕೂಡ ತಾವು ಯಾವ ಥರ ಕ್ರಮ ಕೈಗೊಳ್ತಾ ಇದ್ದೀರಿ? ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ PMFME ಅಂತ ಒಂದು ಯೋಜನೆ ಸಿರಿಧಾನ್ಯಗಳಿಗೂ ಸಂಬಂಧಪಟ್ಟಂಗೆ ಬರ್ತದೆ, ಇದು ಬೇರೆ ಬೆಳೆಗಳಿಗೂ ಬರ್ತದೆ. ಸಿರಿಧಾನ್ಯದಲ್ಲಿ ನಾವು ಏನಾಗ್ತಾ ಇದೆ ಅಂದರೆ, ಅವನು ರೈತ ಬರೀ ಬೆಳೆ ಬರೆಯೋದ್ರಿಂದ ಅವನಿಗೆ ಆದಾಯ ಅಷ್ಟು ದೊಡ್ಡ ಪ್ರಮಾಣ ಸಿಗೋದಿಲ್ಲ, ಅದನ್ನು ಅವನು ಏನಾದರೂ ಸಂಸ್ಕರಣೆ ಮಾಡಿದರೆ ಅವನಿಗೆ ಹೆಚ್ಚಿನ ಲಾಭ ಸಿಗ್ತದೆ. ಅಂದ್ರೆ ರೈತ ಸಿರಿ ಯೋಜನೆಯಲ್ಲಿ ಸಿರಿಧಾನ್ಯಗಳ ಸಂಸ್ಕರಣೆಗೆ ಉತ್ತೇಜನ ನೀಡುವ ಉದ್ದೇಶದೊಂದಿಗೆ ಸಿರಿಧಾನ್ಯಗಳ ಸಂಸ್ಕರಣೆ, ಅದರದ್ದು ವ್ಯಾಲ್ಯೂಯೇಡೇಷನ್ ಏನಂತಾರೆ ಮೌಲ್ಯವರ್ಧನೆ, ಆಮೇಲೆ ವರ್ಗೀಕರಣ, ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್, ಈ ಎಲ್ಲ ಯಂತ್ರೋಪಗಳ ಒಟ್ಟು ವೆಚ್ಚದ ಮೇಲೆ 50% ಅಂದರೆ ಅವನು ಇಷ್ಟೆಲ್ಲದ್ದು ಮಾಡೋದಕ್ಕೆ ಅವನೇನು ವೆಚ್ಚ ಮಾಡಿರ್ತಾನೆ, 50% ವೆಚ್ಚವನ್ನು ನಾವು ಗರಿಷ್ಠ 10 lakhsವರೆಗೆ ನಾವು ಸಹಾಯಧನವನ್ನು ರೈತರ ಆಸಕ್ತ ರೈತರಿಗೆ ಅಷ್ಟೇ ಅಲ್ಲ, ಅವರೀಗ ತಮಗೆಲ್ಲ ಗೊತ್ತಿದೆ FPO ಮಾಡಿಕೊಂಡಿದ್ದಾರೆ, ರೈತರ ಗುಂಪುಗಳು, ರೈತ ಉತ್ಪಾದಕ ಗುಂಪುಗಳು, ನವೋದ್ಯಮಿಗಳು, ಆಮೇಲೆ ಸಾರ್ವಜನಿಕ ಉದ್ಯಮಿಗಳನ್ನು ಪ್ರಯೋಜನ ಅನ್ನು ಇದರದ ಬಗ್ಗೆ ಪಡ್ಕೊಳ್ಳುವಂಥದ್ದನ್ನು ಮಾಡ್ಬೋದು. ಅಂದರೆ ಈಗ ಈ ಒಂದು ಸಾವಯವ ಬೆಳೆಗಳನ್ನು ಬೆಳೆಯುವುದಲ್ಲೇ ಆ ರೀತಿ ಪ್ರೋತ್ಸಾಹ ನೀಡೋದಲ್ಲೇ ಅದನ್ನು ನೀವು ಹೆಚ್ಚು ಬೆಲೆ ಸಿಗ್ತದೆ, ಈ ಒಂದು ಸಂಸ್ಕರಣೆ ಮಾಡಿ ಮಾರೋದ್ರಿಂದ ನಿಮಗೆ ಇನ್ನೂ ಉಪಯೋಗ ಇದೆ ಅಂತ ಅಲ್ಲಿ ಕೂಡ ತಾವು ಸಂಸ್ಕರಣೆ ಮಾಡೋಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಸವಲತ್ತನ್ನು ಕೊಡ್ತಾ ಇದ್ದೀರಿ. ಹೌದು, ಅವು ಬಗ್ಗೆ ಹೇಳಿ, ಆ ಒಂದು ಯಾವ್ಯಾವ ರೀತಿಯ ಸಂಸ್ಕರಣಾ ವೆಚ್ಚವದ ಅಥವಾ ಯಾವ ತರ ಪ್ರೋತ್ಸಾಹನ ತಾವು ನೀಡ್ತಾ ಇದ್ದೀರಿ, ಯಾವ ತರ ಉಪಯೋಗ ಮಾಡ್ಕೋಬಹುದು ನಮ್ಮ ರೈತ ಬಂದವರು? ಮುಖ್ಯವಾಗಿ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಏನು ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ಮುಖ್ಯವಾಗಿ ಮೌಲ್ಯವರ್ಧನೆಗೆ, ವ್ಯಾಲ್ಯೂಯೇಡಿಷನ್ಗೆ, ವೈಯಕ್ತಿಕ ಉದ್ಯಮದಾರ ಮತ್ತು ರೈತ ಗುಂಪುಗಳಿಗೆ ನಾವು ಸುಮಾರು 35% ಸಹಾಯಧನ ನೀಡಲು ಅವಕಾಶ ಇದೆ. ಅದರೊಂದಿಗೆ ಅಂದರೆ ಇದು ಕೇಂದ್ರ ಸರ್ಕಾರದ್ದು 31, ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ತೇಜನ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರದವರು 35%ಗೆ ಮತ್ತೆ 15%ರಷ್ಟು ಸಹಾಯಧನವನ್ನು ಆ್ಯಡ್ ಮಾಡಿ, ಅಂದರೆ ಒಟ್ಟು 50%ರಷ್ಟು ಸಹಾಯಧನವನ್ನು ನೀಡಿ ಗರಿಷ್ಠ 15 lakhsವರೆಗೆ ಸಹಾಯಧನವನ್ನು ಅರ್ಹ ಫಲಾನುಭವಿಗಳಿಗೆ ಕೊಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಇದು ಅಷ್ಟೇ ಅಲ್ಲದೆ ಇನ್ನೊಂದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳಿ, ಅಂದ್ರೆ ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗಾಗಿ, ಕೃಷಿ ಮೂಲಭೂತ ಸೌಕರ್ಯ ಸ್ಥಾಪನೆಗಾಗಿ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ ಗರಿಷ್ಠ 3 ಕೋಟಿವರೆಗೆ, ಅಂದ್ರೆ 3 ಕೋಟಿವರೆಗೆ ಒಬ್ಬ ಸಹಾಯಧನ ಪಡೆಯಕ್ಕೆ ಅವಕಾಶ ಇದೆ. ಇದರಲ್ಲಿ ಅವನು ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಸಹಾಯಕ್ಕೆ ಶೇಕಡ 50% ಸಹಾಯಧನ ಪಡೆಯಕ್ಕೆ, ಅಂದ್ರೆ ಇದು ಆಕ್ಚುಲಿ ಇಂಟ್ರೆಸ್ಟ್ ಸಬ್ವೆನ್ಷನ್, ಅಂದ್ರೆ 1% ಏನು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತೀವಿ, ಇಂಟ್ರೆಸ್ಟ್ ಸಬ್ವೆನ್ಷನ್ ಅವನು ಪಡೆಯಕ್ಕೆ ಅವಕಾಶ ಇದೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಈ ತರ ರೈತ ಸಿರಿ ಯೋಜನೆ ಹಮ್ಮಿಕೊಳ್ಳೋದ್ರಿಂದ ರೈತರಿಗೆ ಸಾಕಷ್ಟು ಉಪಯೋಗ ಇದೆ. ಹೆಚ್ಚಿನ ರೈತರು ಇದರ ಪ್ರಯೋಜನ ಪಡ್ಕೊಳ್ಬೇಕು ಅನ್ನೋದು ತಮ್ಮ ಒಂದು ಹಾರೈಕೆ. ಈಗಾಗಲೇ ಯಶಸ್ಸು ಕೂಡ ತಾವು ಕಂಡಿರಿ. ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಸಿರಿಧಾನ್ಯ ಪ್ರೋತ್ಸಾಹ ಯೋಜನೆಯನ್ನ ಸರ್ಕಾರದ ವತಿಯಿಂದ ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿವರೆಗೆ ಪಾಟೀಲ್ ಸರ್ ಅವರೇ, ಏನು ನಮ್ಮ ರೈತ ಬಾಂಧವರು ಈ ಬಗ್ಗೆ ಲಕ್ಷ್ಯ ಹಾಕಿದ್ದಾರೆ, ಎಷ್ಟು ಈ ಕಡೆ ಪ್ರಯೋಜನ ಅಥವಾ ಫಲಿತಾಂಶ ತಮ್ಮ ಅರಿವಿಗೆ ಬಂದಿದೆ ಸ್ವಲ್ಪ ಹೇಳಿ ನೋಡೋಣ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರ ಒಟ್ಟೊಟ್ಟಿಗೆನೆ ಈ ಸಿರಿಧಾನ್ಯ ಉತ್ತೇಜನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಈ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವವರಿಗೆ ಆರೋಗ್ಯ ದೃಷ್ಟಿಯಿಂದ ಉಪಯೋಗ ಆದರೆ, ರೈತರಿಗೆ ತಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಪ್ರತಿ 2-3 ವರ್ಷಕ್ಕೆ ಒಂದ್ಸಲ ಬರಗಾಲ ಬರ್ತಾ ಇದೆ. ಆಮೇಲೆ ನೀರಿನ ಕೊರತೆ ನೀಗಿಸುವುದಕ್ಕಾಗಿ ಈ ಸಿರಿಧಾನ್ಯ ಬೆಳೆಗಳನ್ನು ಉತ್ತೇಜನ ಮಾಡೋದು ಬಹಳಷ್ಟು ಉಪಯೋಗ. ಸುಮಾರು ಈ ಸಿರಿಧಾನ್ಯ ನೀವು ಏನು ನೋಡ್ಬೋದು, ಬೆಂಗಳೂರಲ್ಲಿ ಮೊದಲು ಸಿರಿಧಾನ್ಯ ಕಾಣಿಸ್ತಾನೆ ಇರಲಿಲ್ಲ, ಈಗ ನೀವು ಗಲ್ಲಿ ಗಲ್ಲಿಯಲ್ಲಿ ಸಿರಿಧಾನ್ಯದ ಬಿಸ್ಕಿಟ್ ಅನ್ನು ನೋಡಬಹುದು, ಸಿರಿಧಾನ್ಯದ ದೋಸಾ ನೋಡಬಹುದು, ಸಿರಿಧಾನ್ಯದ ಪಿಜ್ಜಾ ನೋಡಬಹುದು, ಎಲ್ಲಾನ ನೀವು ನೋಡುವಂತ ಒಂದು ಅವಕಾಶವನ್ನ ಇಲ್ಲಿ ನೋಡ್ತಾ ಇದ್ದೀರಿ. ಕಾರಣ ಏನಂದ್ರೆ, ಸಿರಿಧಾನ್ಯವನ್ನ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತೇಜನ ನೀಡ್ತಾ ಇರೋದ್ರಿಂದ ಈ ಹೆಚ್ಚೆಚ್ಚು ಜನರು ಆ ಕಡೆ ಹೋಗ್ತಾ ಇದ್ದಾರೆ ಆರೋಗ್ಯ ಸುಧಾರಿಸಿಕೊಳ್ಳೋ ದೃಷ್ಟಿಯಿಂದ. ಆಮೇಲೆ ಈ ನಿಟ್ಟಿನಲ್ಲಿ ರೈತರಿಗೂ ಬಹಳಷ್ಟು ಉಪಯೋಗ ಆಗ್ತಾ ಇದೆ. ಈ ರೈತರನ್ನು ಸಾಕಷ್ಟು ಇದರಿಂದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್, ಈಗ ಬಿಸ್ಕಿಟ್ ಇರ್ಬೋದು, ಆಮೇಲೆ ಬೇರೆ ಬೇರೆ ತಿನಿಸುಗಳು, ತಿಂಡಿ ತಿನಿಸುಗಳನ್ನು ಅವರು ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವರು ಬಿಸ್ನೆಸ್ ಮ್ಯಾನ್ಗಳನ್ನು ಆಗ್ತಾ ಇದ್ದಾರೆ. ಈಗ ರೈತರುಗಳು ವ್ಯಾಪಾರ ಮಾಡೋಕ್ಕೆ ನೇರವಾಗಿ ವ್ಯಾಪಾರ ಮಾಡೋದು ಸ್ಟಾರ್ಟ್ ಮಾಡಿದ್ರಿಂದ ಅವ್ರದ್ದು ಆರ್ಥಿಕ ಇದರಲ್ಲೇ ಸುಧಾರಣೆ ಆಗಿದೆ. ಮತ್ತು ನಾವು ಎಕ್ಸ್ಪೋರ್ಟ್ಗೇನು ಅಂದರೆ ವಿದೇಶಕ್ಕೆ ಕಳಿಸೋದಕ್ಕನು ನಾವು ಅವರಿಗೆ ಪ್ರೊಡ್ಯೂಸ್ ಏನು ಮಾಡಿರ್ತಾರೆ ಅದನ್ನು ಕಳಿಸೋದಕ್ಕನು ನಾವು ಅವರಿಗೆ ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಈ ತರ ನಾವು ಈ ಸಿರಿಧಾನ್ಯ ಪ್ರಚಾರದ ಜೊತೆಗೆ ಈಗ ನಮ್ಮ ದೇಶ ಈ ಒಂದು ಸಿರಿಧಾನ್ಯ ಬೆಳೆಯಲ್ಲಿ ಯಾವ ಒಂದು ಹಂತದಲ್ಲಿದೆ ಆ ಬಗ್ಗೆ ಹೇಳಿ. ಆಕ್ಚುಲಿ ಸಿರಿಧಾನ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಇಡೀ ವಿಶ್ವದಲ್ಲೇನೆ ಭಾರತ ಸುಮಾರು 38% ಅಷ್ಟು ಸಿರಿಧಾನ್ಯ ಏನು ಬೆಳೆ ಬೆಳಿತೀವಿ ನಾವು, ಅದರಲ್ಲಿ ನಾವೇ 30 ಅಗ್ರಗಣ್ಯರು. ಸಿರಿಧಾನ್ಯದಲ್ಲಿ ನಾವೇ ಹೆಚ್ಚು, ಅಂದ್ರೆ ನಮ್ಮ ದೇಶನೇ ಮುಂಚೂಣಿಯಲ್ಲಿದೆ. ಆ ಮುಂಚೂಣಿಯಲ್ಲಿ ಇರೋದ್ರಿಂದನೇ ನಾವು ಅಮೆರಿಕ ಸೇರಿದಂತೆ ವಿವಿಧ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇದ್ದೀವಿ. ಅಲ್ಲೂ ಜಾಸ್ತಿ ಡಿಮಾಂಡ್ ಆಗ್ತಾ ಇದೆ, ಅಲ್ಲೂ ಸಹಿತ ನಾವು ರಫ್ತು ಮಾಡುವಂತಹ ಕೆಲಸವನ್ನ ಪ್ರಾರಂಭ ಮಾಡಿದ್ದೀವಿ ದೊಡ್ಡ ಪ್ರಮಾಣದಲ್ಲಿ. ಇದು ಸಿರಿಧಾನ್ಯದ ವಿಶೇಷ ಅಂದ್ರೆ ಇದು ಕೆಟ್ಟ ಹೋಗುವಂತ ಪದಾರ್ಥ ಅಲ್ಲ, ಇದನ್ನ ನೀವು ಎಷ್ಟು ದಿವಸ ಆದ್ರೂ ಸ್ಟೋರೇಜ್ ಮಾಡಿ ಇಡಬಹುದು. ಹೀಗಾಗಿ ನಾವು ಇನ್ಸ್ಟಂಟ್ ದೋಸಾ, ಇನ್ಸ್ಟಂಟ್ ಇಡ್ಲಿ ಸಿರಿಧಾನ್ಯದ ಸಹಿತ ಬಂದಿರೋದ್ರಿಂದ ಈ ವಿಶ್ವ ಮಟ್ಟದಲ್ಲೇನು ಭಾರತದತ್ತ ಈ ಸಿರಿಧಾನ್ಯ ಬೆಳೆಯುವುದನ್ನ ನೋಡಕ್ಕೆ ದೇಶ ವಿದೇಶಗಳಿಂದನೂ ಸಹಿತ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಇನ್ನೂ ಖುಷಿಯಾದ ವಿಚಾರ ಏನಂದ್ರೆ, ಈಗಾಗಲೇ ಸಿರಿಧಾನ್ಯ ಇದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೇದು, ಮತ್ತೆ ಈಗ ವಿದೇಶದಲ್ಲೂ ಕೂಡ ಇದರ ಮಹತ್ವ ಅರಿತು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ದೇಶದಿಂದ ತರಿಸ್ಕೊಳ್ಳೋ ಒಂದು ಹಂತ ಅವ್ರು ಹೋಗೇ ಹೋಗ್ತಾರೆ. ತಮ್ಮ ಈ ಒಂದು ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರೆ ತಮ್ಮ ಈಗ ಸರ್ಕಾರದ ವತಿಯಿಂದಾಗ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಆಗ್ಲಿ ಮುಂದೊಂದ್ ದಿನ ಯಾವ ಹಂತಕ್ಕೆ ಹೋಗ್ಬೋದು, ನಾವು ನಮ್ಮ ರೈತರು ಇದರಿಂದ ಎಷ್ಟು ಉಪಯೋಗ ಪಡ್ಕೊಳ್ಬಹುದು? ಈಗ ಇದರಿಂದ ಏನಾಗ್ತದೆ ಅಂದ್ರೆ ಸಿರಿಧಾನ್ಯದಲ್ಲಿ ನಾವು ಹೆಚ್ಚೆಚ್ಚು ಈಗೇನು ನಾವು ಉತ್ತೇಜನ ಕೊಡ್ತಾ ಇದ್ದೀವಿ, ಈ ಉತ್ತೇಜನದ ವಿಶೇಷ ಪ್ರಯತ್ನ ನಮ್ದೇನು ಮಾಡ್ತಾ ಇದ್ದೀವಿ. ಈಗಾಗಲೇ ಕೇಂದ್ರ ಸರ್ಕಾರ, ನಾವು ಕಳೆದ ವರ್ಷ ನಾವು ಏನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಮಾಡಿದೀವಲ್ಲ, ಅದಕ್ಕೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ನಮಗೆ ಕೊಟ್ಟಿದ್ದಾರೆ, ಅಂದ್ರೆ ಪ್ರಶಂಸನಾ ಪತ್ರವನ್ನ ನಮಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು, ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಅಂದ್ರೆ ಈ ಯೋಜನೆಯ ಮಹತ್ವ ಗೊತ್ತಾಗಿದೆ, ಅಂದ್ರೆ ತಾವೇನು ಕ್ರಮ ಇಲ್ಲಿ ಕೈಗೊಳ್ತಾ ಇದ್ದೀರಲ್ಲ ಅದು ಕೂಡ ಈಗ ನಮ್ಮ ಕೇಂದ್ರ ಸರ್ಕಾರದ ಅರಿವಿಗೂ ಕೂಡ ಬಂದಿದೆ, ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡೋಣ ಅಂತ ಅವ್ರದ್ದು ಹಾರೈಕೆ. ಮತ್ತೆ ನಮ್ಗೆ ಹೇಳಿದ್ದಾರೆ ಅವ್ರು ಎಲ್ಲ ರೀತಿಯಿಂದನು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಈ ನಿಟ್ಟಿನಲ್ಲಿ. ಈಗಾಗಲೇ ಇನ್ನೊಂದು ಯೋಜನೆನು ನಮ್ಮ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಿದ್ದಾರೆ, ಆರ್ ಕೆ ವಿ ವೈ ಅಂತ, ನಾನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಇಲ್ಲಿ ಹೆಬ್ಬಾಳ್ ಏನು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿರುವ ಹೆಬ್ಬಾಳದಲ್ಲಿ ಮಿಲೆಟ್ ಹಬ್ ಅಂತ ಹೇಳಿ 20 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದೀವಿ. ಇದನ್ನಂದ್ರೆ ರೈತರಿಗೆ ಎಕ್ಸ್ಪೀರಿಯನ್ಸ್ ಸೆಂಟರ್, ಅವ್ರು ಸ್ವತಃ ಬಂದು ಅನುಭವ ಪಡ್ಕೋಬೇಕು, ಅಂದ್ರೆ ವ್ಯಾಲ್ಯೂ ಅಡಿಷನ್ ಹೆಂಗ್ ಮಾಡ್ಬೇಕು ಮತ್ತೆ ತರಬೇತಿ ಪಡ್ಕೊಳ್ಳುವಂತ ಆಸೆ ಇದ್ರೆ ಅಥವಾ ನಾನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಹೆಂಗ್ ಮಾಡ್ಬೇಕಂತ ಅವನಿಗೆ ತಿಳಿಬೇಕಂದ್ರೆ ಅವನು ಎಲ್ಲ ರೀತಿಯಿಂದ ಅಲ್ಲಿ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದೀವಿ ಅಲ್ಲಿ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ರೈತ ಸಿರಿ ಯೋಜನೆ ಎಲ್ಲಾ ರೈತರಿಗೂ ಸಿಗಲಿ, ಎಲ್ಲಾ ರೈತರು ಇದರ ಪ್ರೋತ್ಸಾಹವನ್ನ ತಗೊಳ್ರಿ, ಮುಂದ್ ಮುಂದ್ ಬನ್ನಿ, ಇನ್ನೂ ಹೆಚ್ಚಿನ ಇದರಲ್ಲಿ ಮಹತ್ವ ಇದೆ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ನಮ್ಮ ದೇಶ ಈ ರಫ್ತು ಮಾಡಕ್ಕೂ ಒಳ್ಳೆ ಅವಕಾಶ ಇದೆ, ಇನ್ನೂ ಹೆಚ್ಚು ಸಾಲ ಸೌಲಭ್ಯನೂ ಕೂಡ ತಮಗೆ ಸಿಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಾವು ಈ ಬಾರಿ ಪುನಃ 6ನೇ ಬಾರಿ ರಾಜ್ಯ ಸರ್ಕಾರದ ವತಿಯಿಂದ ರೈತ ಸಿರಿ ಮೇಳ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಇದ್ದೀರಿ, ಆ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ. ಈಗ ನಿಮಗೆಲ್ಲ ಗೊತ್ತಿದೆ, ಈಗ ಈ ಯೋಜನೆ ರೈತ ಸಿರಿದು ರಾಜ್ಯ ಸರ್ಕಾರದಿಂದ ಅದು ಕೂಡ ಹೇಳಿ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ನಾವು ಅದೇನ ವಿಶೇಷವಾದ ಅಂದ್ರೆ ಬ್ರಾಡರ್ ಸೆನ್ಸ್ ದೊಡ್ಡ ಇದರಲ್ಲಿ ನಾವು ಆ ಯೋಜನೆಯ ಮೊತ್ತವನ್ನ ನಾವು ರೈತ ಸಿರಿ ಯೋಜನೆಗೆ ಮತ್ತೆ ರಾಜ್ಯ ಸರ್ಕಾರದ ಮೊತ್ತವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡುವಂತದ್ದನ್ನ ನಾವು ಮಾಡ್ತಾ ಇದೀವಿ. ಈಗ ನಾವು ಸತತವಾಗಿ 5 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳವನ್ನ ನಾವು 5 ವರ್ಷಗಳ ಕಾಲ ಯಶಸ್ವಿಯಾಗಿ ನಾವು ಹಮ್ಮಿಕೊಂಡಿದ್ವಿ, ಆಯೋಜಿಸಿದ್ವಿ. ಈ 6ನೇ ವರ್ಷ ಇದು. ಇದು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಜನವರಿ 23, 24 ಮತ್ತು 25ರಂದು 3 ದಿನಗಳ ಕಾಲ ಬೃಹತ್ ಪ್ರಮಾಣದಲ್ಲಿ ನಾವು ಈ ವಾಣಿಜ್ಯ ಮೇಳವನ್ನು ಹಮ್ಮಿಕೊಳ್ತಾ ಇದೀವಿ. ಈ ಮೇಳಕ್ಕೆ ನಾವು ಇಷ್ಟೇ ಎಲ್ಲ ರೈತ ಬಾಂಧವರು ರಾಜ್ಯಾದ್ಯಂತ ದೇಶಾದ್ಯಂತ ವಿದೇಶದ ಎಲ್ಲ ನಾಗರಿಕರು ಸಹಿತ ಈ ಮೇಳದಲ್ಲಿ ಪಾಲ್ಗೊಳ್ಳಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಕಷ್ಟ ಅವರಿಗೆ ಹೆಚ್ಚು ಪ್ರಮಾಣದಲ್ಲಿ ಸಹಾಯ ಸಹಕಾರ ನೀಡಬೇಕಂದ್ರೆ ಈ ನಗರದ ಜನರು ಸಹಿತ ಈ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈಗಾಗಲೇ 25ಕ್ಕಿಂತ ಹೆಚ್ಚು ರಾಜ್ಯಗಳು ಇದರಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. 17ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಈ ಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈಗಾಗಲೇ ಬೇರೆ ಬೇರೆ ರಾಷ್ಟ್ರದಿಂದನೂ ಸಹಿತ ವಿದೇಶದಿಂದ ಕನ್ಫರ್ಮ್ ಮಾಡಿದ್ದೀವಿ ನಾವು ಬರ್ತೀವಿ ಈ ಮೇಳಕ್ಕೆ ಅಂತ ಹೇಳಿ. ಹೀಗಾಗಿ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಪಾಲ್ಗೊಳ್ಳಿ ಅಂತ. ತುಂಬಾ ಸಂತೋಷ ಪಾಟೀಲ್ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕೃಷಿ ಇಲಾಖೆಯ ಆಯುಕ್ತರಾಗಿ ಈ ಒಂದು ರೈತ ಸಿರಿ ಯೋಜನೆಯ ಮಹತ್ವ, ಸಿರಿಧಾನ್ಯಗಳಿಗೆ ಯಾವ ತರ ಮಹತ್ವವನ್ನು ಕೊಡಬೇಕು, ತಮ್ಮ ರೈತ ಬಾಂಧವರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಸಿರಿಧಾನ್ಯ ತಮ್ಮ ಕೈ ಹಿಡಿತದೆ ಅನ್ನೋದು ಸರ್ಕಾರದ ಹಂಬಲ ಕೂಡ. ಪಾಟೀಲ್ ಸರ್ ಅವರೇ, ಇನ್ನೊಮ್ಮೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ರೈತ ಸಿರಿ ಯೋಜನೆ ಕುರಿತು ಕೃಷಿ ಇಲಾಖೆಯ ಆಯುಕ್ತರಾದ ವೈಎಸ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಮೂಡಿಬಂತು. ಸಂದರ್ಶಿಸಿದ್ದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ಕೇಳೋಣ ಭತ್ತ ಮತ್ತು ರಾಗಿ ಬೆಳೆಗಳಿಗೆ ಭೂಮಿ ಸಿದ್ದತೆ ಕುರಿತು ಡಾಕ್ಟರ್ ಟಿವಿ ಜ್ಯೋತಿ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಣ್ಣು ವಿಜ್ಞಾನಿ ಡಾಕ್ಟರ್ ಜ್ಯೋತಿ ಟಿವಿ ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಇವತ್ತು ನಾವು ಭತ್ತ ಮತ್ತು ರಾಗಿ ಬೆಳೆಗಾಗಿ ಮಣ್ಣಿನ ಸಿದ್ಧತೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಜ್ಯೋತಿ ಟಿವಿ ಅವರೇ, ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಜ್ಯೋತಿ ಅವರೇ, ಇವತ್ತು ನಮಗೆ ಭತ್ತ ಮತ್ತು ರಾಗಿ ಬೆಳೆಗಾಗಿ ಭೂಮಿಯನ್ನು ಯಾವ ಥರ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತ ಸರ್, ಹೇಳಿ. ಮೊದಲನೇದಾಗಿ ರೈತರಿಗೂ ಹಾಗೂ ರೈತ ಮಹಿಳೆಯರಿಗೂ ನನ್ನ ನಮಸ್ಕಾರ. ನಾವು ಇವಾಗ ಮುಂಗಾರು ಸ್ಟಾರ್ಟ್ ಆಗಿದೆ, ಇವಾಗ ಕೆಲವು ಕಡೆ ಎಲ್ಲ ಮಳೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಬೆಳೆಗಳಿಗೆ ಯಾವ ರೀತಿ ನಾವು ಕೃಷಿ ಭೂಮಿಯನ್ನು ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಅದರಲ್ಲಿ ನಾನು ಮುಖ್ಯವಾಗಿ ಇವತ್ತು ನನ್ನ ಭತ್ತ ಮತ್ತು ರಾಗಿ ಬೆಳೆಗಳಿಗೆ ಯಾವ ರೀತಿ ಕೃಷಿ ಭೂಮಿಯನ್ನ ತಯಾರು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಈ ರೀತಿ ಸಿದ್ಧತೆ ಮಾಡ್ಕೊಳ್ಳೋದಾದ್ರೆ ನಾವು ಮೊದಲನೇದಾಗಿ ಬಂತಂದ್ರೆ ಈಗ ಭತ್ತಕ್ಕೆ, ಇವಾಗ ಭತ್ತದ ಬೆಳೆಗೆ ಹೇಳ್ತೀನಿ. ಇದರಲ್ಲಿ ಸಸಿ ಮಡಿಗಳನ್ನ ನಾವು ಮಾಡಬೇಕಾದ್ರೆ ಇಲ್ಲಿ 1 ಎಕರೆ ಜಮೀನಿನಲ್ಲಿ ನಾವು ಸಸಿ ಮಳೆ ಪ್ರದೇಶನ ಚೆನ್ನಾಗಿ ಕೆಸರು ಮಾಡಿಬಿಟ್ಟು ಅದನ್ನ ಮಟ್ಟ ಮಾಡಬೇಕು. ಮಟ್ಟ ಮಾಡಿಬಿಟ್ಟು ಆಮೇಲೆ ಹೆಚ್ಚಾದ ನೀರು ಹೊರಗಡೆ ಹೋಗ್ಲಿಕ್ಕೂ ಸಹಿತ ನಾವು ಅಲ್ಲಿ ಕಾಲುವೆಗಳನ್ನ ಮಾಡಬೇಕಾಗತ್ತೆ. ಇಲ್ಲಿ ನಾವು ಉಳುಮೆ ಮಾಡಿಬಿಟ್ಟು ಅದನ್ನ ಸಸಿ ಮಡಿಗಳನ್ನ ನಾವೇನ್ ಮಾಡ್ತೀವಿ, ಅದಕ್ಕೆ ಕೆಸರು ಮಡಿ ಮಾಡಬೇಕಾದ್ರೆ ನೀವು ಲೆವೆಲ್ ಮಾಡೋದು ಅಥವಾ ಮಟ್ಟ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಇವಾಗ ಏನಾದರೂ ಅದನ್ನ ನಾವು ಒಂದು ಜಮೀನನ್ನ ಮಟ್ಟ ಮಾಡಿಲ್ಲ ಅಂತಂದ್ರೆ ನೀವು ಪೋಷಕಾಂಶಗಳನ್ನ ಮುಂದಿನ ದಿನಗಳಲ್ಲಿ ಕೊಟ್ಟಾಗ ಒಂದು ಕಡೆ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ಇನ್ನ ಕೆಲವೊಂದು ಕಡೆ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತೆ. ಆಗ ನಿಮಗೆ ಬೆಳೆಯ ಬೆಳವಣಿಗೆಯಲ್ಲೂ ಸಹಿತ ವ್ಯತ್ಯಾಸ ಕಂಡು ಬರುತ್ತೆ. ಅದನ್ನ ನಾವು ಯಾವ ರೀತಿ ಹೇಳ್ತೀನಿ ಅಂತಂದ್ರೆ, ಇವಾಗ ಭೂಮಿಯನ್ನ ನೀವು ಮಟ್ಟನೆ ಮಾಡಿಲ್ಲ ಅಂತಂದಾಗ ಏರು ಏನು ಇರುತ್ತೆ, ಏರು ಒಂದು ಮಣ್ಣಿರುತ್ತೆ, ಅಲ್ಲಿ ಪೋಷಕಾಂಶಗಳ ಪ್ರಮಾಣ ಅಲ್ಲಿ ನಿಲ್ಲೋದೇ ಇಲ್ಲ, ಪೋಷಕಾಂಶಗಳು ನಿಲ್ಲೋದೇ ಇಲ್ಲ. ನೀವು ಏನೇ ರಸಗೊಬ್ಬರಗಳನ್ನ ಅಥವಾ ಸಾವಯವ ಗೊಬ್ಬರಗಳನ್ನ ಕೊಟ್ಟರು ಸಹಿತ ಆ ಪೋಷಕಾಂಶಗಳು ಹರಿದು ಕೆಳಗಡೆ ಪೂರ್ತಿ ಎಲ್ಲಿ ಕೆಳಮಟ್ಟದಲ್ಲಿ ಇರುತ್ತೆ ಅಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ಅವಾಗ ಏರು ಜಾಗದಲ್ಲಿ ಇರತಕ್ಕಂತ ಸಸ್ಯಗಳು ಏನಿರುತ್ತೆ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತೆ ಕಳೆಗಳ ಪ್ರಮಾಣ ಅಲ್ಲಿ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಅಲ್ಲಿ ಸಾರಜನಕ ಏನಿದೆ ಅದು ಆವಿಯಾಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ಅದೇ ನೀವು ಕೆಳಭಾಗಕ್ಕೆ ಬಂದ್ರೆ, ಅಂದ್ರೆ ಸ್ವಲ್ಪ ಕೆಳಮಟ್ಟದಲ್ಲಿ ಇರತಕ್ಕಂತ ಸಸಿಗಳಿಗೆ ಏನಾಗಿರುತ್ತೆ, ಅಲ್ಲಿ ನಿಮಗೆ ಸರಿಯಾಗಿ ತಂಡೆ ಒಡೆಯೋದಿಲ್ಲ. ಅದ್ರ ಜೊತೆಗೆ ಅಲ್ಲಿ ಸಾರಜನಕದ ಪ್ರಮಾಣ ಏನಿರುತ್ತೆ ಅಲ್ಲಿ ಲೀಚಿಂಗ್ ಅಥವಾ ಏನೋ ಬಸಿದು ಹೋಗುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಆದ್ರಿಂದ ನಾವು ಸಸಿ ಮಡಿಯಲ್ಲಾಗಿರ್ಲಿ ಅಥವಾ ಮುಖ್ಯ ಜಮೀನಲ್ಲಾಗಿರ್ಲಿ ನಾವು ಜಮೀನನ್ನ ಮಟ್ಟ ಮಾಡೋದು ತುಂಬಾ ಅವಶ್ಯಕವಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ವಿಷಯ ಅದು. ನಾವು ನೀರಿನ ನಿರ್ವಹಣೆ ಬಂದ್ರೆ ಸಸಿ ಮಡಿನ ಮೊದಲ ಕೆಲವು ದಿವಸಗಳವರೆಗೂ ನಾವು ಒಣಗದಂತೆ ಎಚ್ಚರ ವಹಿಸ್ಬೇಕು. ಹಂಗಂತ ಅದನ್ನ ನಾವು ತುಂಬಾ ಜಾಸ್ತಿ ನೀರನ್ನ ಕೊಟ್ಬಿಟ್ಟು ನೀರ್ ನಿಲ್ಲಿಸೋ ತರ ಮಾಡೋದ್ ಬೇಡ. ಹೆಚ್ಚಾಗಿ ನೀರ್ ಕೊಡದಲ್ಲಿ ಒಣ ಸ್ಥಿತಿಲಿ ಇಲ್ದಲೆ ಇರ್ತಾರ ಮಣ್ಣನ್ನ ನಾವು ನೋಡ್ಕೋಬೇಕಾಗತ್ತೆ. ನಾವು ಇಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ನ 750 kg, ಯೂರಿಯಾನ 6.5 kg, ಮ್ಯೂರೇಟ್ ಆಫ್ ಪೊಟ್ಯಾಶ್ ನ 2.5 kg, ಸೂಪರ್ ಫಾಸ್ಫೇಟ್ ನ 7.5 kg ನಾವು ಕೆಸರು ಮಡಿ ಮಾಡಿರ್ತೀವಲ್ಲ ಅದಕ್ಕೆ ಕೊಡಬೇಕಾಗತ್ತೆ. ಅದು ಹೇಗೆ ಅಂತಂದ್ರೆ 30 ಸಸಿ ಮಡಿಗಳಿಗೆ ಇದಿಷ್ಟು ಸಮಾನವಾಗಿ ಅದು ಹಂಚಿಕೆ ಆಗಬೇಕು. ಆ ರೀತಿಯಲ್ಲಿ ನಾವು ಇದನ್ನ ಈ ಒಂದು ಪ್ರಮಾಣದಲ್ಲಿ ನಾವು ಕೊಡಬೇಕಾಗತ್ತೆ. ಇದಿಷ್ಟು ಪ್ರಮಾಣ ಏನ್ ಹೇಳಿದೆ, ಇದು 30 ಸಸಿ ಮಡಿಗಳಿಗೆ ಬೇಕಾಗಿರ್ತಕ್ಕಂತ ಪ್ರಮಾಣ. ಸಸಿ ಮಡಿಗಳಿಂದ ನಾವು ಏನ್ ಸಸಿ ಮಾಡ್ತೇವಲ್ಲ, ಸಸಿಯನ್ನ ತಯಾರು ಮಾಡ್ತೇವಲ್ಲ, ಅದು ಒಂದು ಎಕರೆಗೆ ಸಾಕಾಗುವಷ್ಟು ಸಸಿಗಳೇ ಇರ್ತದೆ. ಹೌದು ಸರ್, ಒಂದು ಎಕರೆಗೆ ಬೇಕು. ಈಗ ಜ್ಯೋತಿಯವರೇ ಇನ್ನೊಂದು, ಈಗ ನಾವು ಈಗ ನೀವು ಹೇಳ್ತಾ ಇರೋದು ನೈಸರ್ಗಿಕವಾಗಿ ನಾವು ಒಂದು ಭೂಮಿಯಲ್ಲಿ ಈ ಒಂದು ಸಸಿ ಮಡಿನ ತಯಾರು ಮಾಡೋ ಜಾಗದ ಬಗ್ಗೆ ನೀವು ಈಗ ಮಾತಾಡಿದ್ರಿ. ಈಗ ಕೆಲವು ಕಡೆ ರೈತ ಬಾಂಧವರು ಈಗ ತಮಗೆ ಹೊಲದಲ್ಲಿ ಸಸಿ ಮಡಿ ಮಾಡಿ ಅಲ್ಲಿ ನಿರ್ವಹಣೆ ಮಾಡೋದು ಕಷ್ಟ ಅಂತ ತಮ್ಮ ಮನೆಯಲ್ಲೇ ಒಂದು ಸಣ್ಣ ಪ್ರಮಾಣದ ಇದರಲ್ಲಿ ಕೃತಕವಾಗಿ ಪ್ಲಾಸ್ಟಿಕ್ ಒಂದು ಹಾಸಿಗೆ ಹಾಸಿಬಿಟ್ಟು ಅಲ್ಲಿ ಕೂಡ ಸಣ್ಣ ಪ್ರಮಾಣದ ಒಂದು ಸಸಿ ಮಡಿನ ತಯಾರು ಮಾಡ್ಕೋತಾರೆ. ಅಲ್ಲಿ ಕೂಡ ಈ ಥರ ಈ ಮಣ್ಣು ಮತ್ತು ಈ ಒಂದು ಗೊಬ್ಬರವನ್ನು ಉಪಯೋಗಿಸಿ ತಮ್ಮದೇ ಆದ ಒಂದು ನಿರ್ವಹಣೆ ಮಾಡಿ ಈ ಒಂದು ಸಸಿ ಮಡಿ ತಯಾರು ಮಾಡುವ ಪದ್ಧತಿ ಕೂಡ ಈಗ ಪ್ರಚಲಿತದಲ್ಲಿದೆ. ಹೌದು ಸರ್, ಇಂಥ ಸಂದರ್ಭಗಳಲ್ಲಿ ನಾವು ಸಾರಜನಕದ ಕೊರತೆ ಕಂಡು ಬಂದಲ್ಲಿ ಮಾತ್ರ ನಾವು ಎಲೆಗಳು ಏನಾದ್ರು ಹಳದಿ ಬಣ್ಣಕ್ಕೆ ತಿರುಗಿದಾಗ ಅವಾಗ ನಾವು ಇಲ್ಲಿ 1% ಯೂರಿಯಾದ ದ್ರಾವಣವನ್ನ ನಾವು ಸಸಿ ಮಡಿಗೆ ಸಿಂಪಡಣೆ ಮಾಡ್ತೀವಿ ಸರ್ ಈ ಸಂದರ್ಭಗಳಲ್ಲಿ. ಈಗ ರಾಗಿ ಬೆಳಿಬೇಕಾದ್ರೆ ಈ ತರ ಯಾವ ತರ ಮಾಡಬೇಕು, ಸಸಿ ಮಡಿನ ಅಥವಾ ಈಗ ಮುಖ್ಯ ಭೂಮಿ ಪ್ರದೇಶವನ್ನ ಯಾವ ತರ ಸಿದ್ಧತೆ ಮಾಡ್ಕೋಬೇಕು, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಜ್ಯೋತಿಯವರೇ. ರಾಗಿ ಬೆಳೆಗೆ ಹೇಳೋದಾದ್ರೆ ಬಿತ್ತನೆಗೆ 3-4 ವಾರಗಳ ಮುಂಚಿತವಾಗಿನೇ ನಾವು 1 ಎಕರೆಗೆ 4 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಯಾವುದೇ ಬೆಳೆಗಾದ್ರೂ ಅಷ್ಟೇ ನಾವು ಕೊಟ್ಟಿಗೆ ಗೊಬ್ಬರನ ಮುಂಚಿತವಾಗಿ 3-4 ವಾರಗಳ ಮುಂಚಿತವಾಗಿ ನಾವು ಮಣ್ಣಿಗೆ ಸೇರಿಸಬೇಕು. ಯಾಕೆ ಅಂತಂದ್ರೆ ಮಣ್ಣಲ್ಲಿ ನಾವು ಇಂಗಾಲ ಮತ್ತು ಸಾರಜನಕದ ಒಂದು ಅನುಪಾತವನ್ನು ನಾವು ನಿರ್ದಿಷ್ಟತೆ ಇರುತ್ತೆ, ಅದಂದ್ರೆ ನಾವು CN ರೇಷಿಯೋ ಅಂತ ಹೇಳ್ತೀವಿ, ಅದನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಕಾಪಾಡಬೇಕು. ಅದು ಸಾಮಾನ್ಯವಾಗಿ 10:1-12:1 ನಮ್ಮ ಮಣ್ಣಲ್ಲಿ ಇರಬೇಕಾಗತ್ತೆ. ನಾವು ಯಾವಾಗ ನಾವು ಕೊಟ್ಟಿಗೆ ಗೊಬ್ಬರನ ಅದು ಅಂದ್ರೆ ಪೂರ್ತಿ ಕಳೆದಂತಹ ಕೊಟ್ಟಿಗೆ ಗೊಬ್ಬರನ ನಾವು ಯಾವಾಗ್ಲೂ ನಾವು ಭೂಮಿಗೆ ಹಾಕೋದಿಲ್ಲ, ಕೃಷಿ ಭೂಮಿಗೆ. ಅದರಿಂದ ನಾವು ಮುಂಚಿತವಾಗಿ ಅಂದ್ರೆ 1 ತಿಂಗಳ ಅಥವಾ 3 ವಾರಗಳ ಮುಂಚಿತವಾಗಿ ನಾವು ಕೊಟ್ಟಿಗೆ ಗೊಬ್ಬರನ ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಅಲ್ಲಿ ಒಂದು ಇಂಗಾಲ ಮತ್ತು ಸಾರಜನಕದ ಅನುಪಾತ ಏನಿರುತ್ತೆ ಅದು ಜಾಸ್ತಿ ಇದ್ರೂ ಸಹಿತ ಆ ಒಂದು ತಿಂಗಳಲ್ಲಿ ನಮಗೆ ಅದು ಕಡಿಮೆ ಆಗಿ ಅದರ ಒಂದು ಅನುಪಾತ ನಮಗೆ ಕರೆಕ್ಟ್ ಆಗಿ ಅಲ್ಲಿ ಮೇಂಟೈನ್ ಆಗುತ್ತೆ. ಅಂದ್ರೆ 10:1-12:1 ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಅಷ್ಟೇ ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಬೇಕಾದ್ರೆ ಮುಂಚಿತವಾಗಿ ಹಾಕ್ಬೇಕಾಗತ್ತೆ. ಮತ್ತೆ ಈಗ ಪ್ರತಿ ಎಕರೆಗೆ ನಾವು ಇಲ್ಲಿ ರಾಗಿಗೆ ಹೇಳೋದಾದ್ರೆ ಪ್ರತಿ ಎಕರೆಗೆ ಬೇಕಾಗಂತ 2 kg ಬಿತ್ತನೆ ಬೀಜ ಏನಿರುತ್ತೆ ಅದಕ್ಕೆ ನಾವು ಅಜೋಸ್ಪೆರಲಮ್ ಅನ್ನೋ ಜೀವಾಣುವಿಂದ ನಾವು ಅದನ್ನ ಬೀಜೋಪಚಾರ ಮಾಡಬೇಕಾಗತ್ತೆ. ಅದು ಎಷ್ಟು ಪ್ರಮಾಣದಲ್ಲಿ, 150 ಗ್ರಾಂ ಅಜೋಸ್ಪೆರಲಮ್ನ 2 ಕೆಜಿ ಬಿತ್ತನೆ ಬೀಜಕ್ಕೆ ನಾವು ಮಿಶ್ರಣ ಮಾಡಿಬಿಟ್ಟು ಉಪಚರಿಸಿ ಆಮೇಲೆ ಬಿತ್ತನೆ ಮಾಡಿದ್ರೆ ಒಳ್ಳೇದು. ಇಲ್ಲಿ ಏನಾಗುತ್ತೆ ಅಂದ್ರೆ ಅಜೋಸ್ಪೇರಲಮ್, ನಿಮಗೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ರೈಸೋಬಿಯಂ ಯಾವ ರೀತಿ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕನ ಸ್ಥಿರೀಕರಣ ಮಾಡುತ್ತೋ ಮಣ್ಣಿಗೆ, ಈ ಇದು ಹಾಗೇನೆ ಏಕದಳ ಧಾನ್ಯಗಳಲ್ಲಿ ನಾವು ಅಜೋಸ್ಪೇರಲಮ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಅಜೋಸ್ಪೇರಲಮ್ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕನ ಬೇರುಗಳಲ್ಲಿ ಸ್ಥಿರೀಕರಣ ಮಾಡಿಬಿಟ್ಟು ನಂತರ ಅದನ್ನ ನಿಮ್ಮ ಬೆಳೆಗೆ ಒದಗಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಸಾರಜನಕದ ಲಭ್ಯತೆ ಬೆಳೆಗಳಿಗೆ ಜಾಸ್ತಿ ಆಗುತ್ತೆ. ಇದನ್ನ ಯಾವ ರೀತಿ ನಾವು ಅಜೋಸ್ಪೇರಲಮ್ನ ನಾವು ಬೀಜೋಪಚಾರ ಮಾಡಬೇಕು ಅಂತಂದ್ರೆ 50 ಗ್ರಾಂ ಬೆಲ್ಲನ 1/2 ಲೀಟರ್ ನೀರಿಗೆ ಮಿಶ್ರಣ ಮಾಡಿಬಿಟ್ಟು ಚೆನ್ನಾಗಿ ಕಲಕಿ ಬೆರೆಸಾದ್ಮೇಲೆ ಅದನ್ನ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಅದಾದ್ಮೇಲೆ ಅದು ಅಂಟಿನ ದ್ರಾವಣ ಆಗುತ್ತಲ್ಲ, ಆ ಅಂಟಿನ ದ್ರಾವಣನ ಸ್ವಲ್ಪ ತಣಿಸಿದ್ಮೇಲೆ ಆ ಈ ಬೀಜಗಳು ಏನಿರುತ್ತೆ, 1 ಎಕರೆಗೆ ಬೇಕಾಗಿರ್ತಕ್ಕಂತ ಬೀಜಗಳೇನಿರುತ್ತೆ ಅದ್ರ ಮೇಲೆ ನೀರನ್ನ ಚುಮುಕ್ಸ್ಬೇಕು, ಸ್ವಲ್ಪ ಹಸಿ ಆಗೋಂಗೆ ಮಾಡಬೇಕು. ಅದಾದ್ಮೇಲೆ ಈ ಅಜೋಸ್ಪೇರಲಮ್ ಏನು ಜೀವಾಣು ಇರುತ್ತೆ, ಪೌಡರ್ ಇರುತ್ತೆ, ಅದನ್ನ ಅದ್ರ ಮೇಲೆ ಮತ್ತೆ ಪೂರ್ತಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದನ್ನ ಉಪಚರಿಸಿದ ನಂತರ ನಾವು ಅದನ್ನ ಮತ್ತೆ ನೆರಳಲ್ಲಿ 1/2 ಗಂಟೆ ಒಣಗಿಸಿ ಅದಾದ್ಮೇಲೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ನಾವು ಸಸಿಮಡಿಗಳಿಗೆ 50 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ, 7.5 ಕೆಜಿಯಷ್ಟು ಅಮೋನಿಯಂ ಸಲ್ಫೇಟ್, 15 ಕೆಜಿಯಷ್ಟು ಸೂಪರ್ ಫಾಸ್ಫೇಟ್ ಮತ್ತು 7.5 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಮತ್ತೆ ಸತುವಿನ ಸಲ್ಫೇಟ್. ಅಂದ್ರೆ ಇಲ್ಲಿ ನಾವು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಮಣ್ಣಲ್ಲಿ ಸತುವಿನ ಅಂಶ ಅಂದ್ರೆ ಲಘು ಪೋಷಕಾಂಶವಾಗಿರ್ತಕ್ಕಂಥ ಸತುವಿನ ಅಂಶ ಕಡಿಮೆ ಆಗ್ತಿರೋದ್ರಿಂದ ನಾವು 750 ಗ್ರಾಂನಷ್ಟು ಸತುವಿನ ಸಲ್ಫೇಟ್ನ ಸಹಿತ ನಾವು ಮುಂಚಿತವಾಗಿ ಸಸಿಮಡಿಗೆ ಸಮವಾಗಿ ಸೇರಿಸಬೇಕಾಗುತ್ತೆ. ಆಮೇಲೆ ಬಿತ್ತನೆ ಮಾಡಿದ 10-12 ದಿನಗಳ ನಂತರ 4 ಕೆಜಿಯಷ್ಟು ಯೂರಿಯಾ 15 ಸಸಿಮಡಿಗಳಿಗೆ ಸಮಾನವಾಗಿ ನಾವು ಮೇರುಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಆಮೇಲೆ ಇಲ್ಲಿ ನಾಟಿ ಸಮಯದಲ್ಲಿ ನಾವು 1 ಎಕರೆಗೆ 20 ಕೆಜಿಯಷ್ಟು ಸಾರಜನಕ, 20 ಕೆಜಿಯಷ್ಟು ರಂಜಕ ಹಾಗೂ 20 ಕೆಜಿಯಷ್ಟು ಪೊಟ್ಯಾಶ್ನು ಸಹಿತ ಅಂದ್ರೆ ಪೋಷಕಾಂಶಗಳನ್ನು ಒದಗಿಸತಕ್ಕಂಥ ರಸಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಇದರಲ್ಲಿ ನಾಟಿ ಮಾಡಿದ ನಂತರ ಭೂಮಿಯಲ್ಲಿ ಏನಾದರೂ ನೀರು ತೆಳುವಾಗಿ ನಿಂತಿತ್ತು ಅಂದ್ರೆ ಅವಾಗ ನಾವು 0.6 ಲೀಟರ್ನಷ್ಟು ಬ್ಯೂಟಾಕ್ಲೋರ್ %50 ECN 30 ಕೆಜಿ ಬರಳಿನೊಂದಿಗೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಂತರ ಎಲ್ಲಾ ಭಾಗಕ್ಕೆ ಬೀಳೋ ಹಾಗೆ ನೀವು ಎರಚೋದ್ರಿಂದ ಸ್ವಲ್ಪ ನೀರು ನಿಂತಿದ್ರೆ ಅದನ್ನ ನಾವು ಕಡಿಮೆ ಮಾಡಬಹುದು. ಮತ್ತೆ ನಾಟಿ ಮಾಡಿದ 15 ದಿನಗಳ ನಂತರ ನಾವು 2 ಅಥವಾ 3 ಸತಿ ನಾವು 10 ದಿನಗಳ ಒಂದು ಅಂತರದಲ್ಲಿ ನಾವು ಅಂತರ ಬೇಸಾಯನ ಮಾಡಬೇಕಾಗುತ್ತೆ. ಆಮೇಲೆ ನಾಟಿ ಮಾಡಿದ 30 ದಿವಸಗಳ ನಂತರ 20 ಕೆಜಿಯಷ್ಟು ಸಾರಜನಕ ಒದಗಿಸತಕ್ಕಂತ ರಸಗೊಬ್ಬರನ ನಾವು ಮೇಲ್ಗೊಬ್ಬರವಾಗಿ ಸಹಿತ ಕೊಡಬೇಕಾಗುತ್ತೆ. ನಾವು ಭತ್ತದ ಸಸಿ ಮಡಿನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಇವಾಗ ನಾವು ಭತ್ತಕ್ಕಾಗಿ ಮುಖ್ಯ ಭೂಮಿ ಸಿದ್ಧತೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅದಕ್ಕೆ ನಾವು ನಾಟಿ ಮಾಡೋದಕ್ಕಿಂತ 3 ವಾರ ಮುಂಚಿತವಾಗಿನೇ ನಾವು 2 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಭೂಮಿಗೆ ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ಅದನ್ನ ಬೆರೆಸ್ಬೇಕು. ನಾನು ಅವಾಗ್ಲೇ ಹೇಳಿದ ಹಾಗೆ ಮುಖ್ಯ ಭೂಮಿ ಸಿದ್ಧತೆ ನಾವು ಭತ್ತಕ್ಕೆ ಹೇಗೆ ಮಾಡ್ಕೋಬೇಕಂದ್ರೆ ನಾವು ಭತ್ತನ ನಾಟಿ ಮಾಡೋದಕ್ಕಿಂತ 3 ವಾರ ಮುಂಚಿತವಾಗಿನೇ ನಾವು 2 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕಿ ಅದನ್ನ ಮಣ್ಣಿನ ಜೊತೆ ಬೆರೆಸ್ಬೇಕು. ನಾವು ಯಾವಾಗ್ಲೂ ಕೊಟ್ಟಿಗೆ ಗೊಬ್ಬರನ 3-4 ವಾರಗಳ ಮುಂಚಿತವಾಗಿನೆ ನಾವು ಬೆಳೆನ ಏನು ಬಿತ್ತನೆ ಮಾಡ್ತೀವಿ ಅಥವಾ ನಾಟಿ ಮಾಡ್ತೀವಿ ಅದಕ್ಕಿನ 3 ವಾರಗಳ ಅಥವಾ 4 ವಾರಗಳ ಮುಂಚಿತವಾಗಿನೇ ನಾವು ಮಣ್ಣಿಗೆ ಮಿಶ್ರಣ ಮಾಡೋದ್ರಿಂದ ಅಲ್ಲಿ ಇಂಗಾಲ ಮತ್ತು ಸಾರಜನಕದ ಅನುಪಾತ ಏನಿರುತ್ತೆ ಅದು ಮೇಂಟೈನ್ ಆಗ್ಬಿಟ್ಟು ನಿಮಗೆ ಬೆಳೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸಮರ್ಪಕ ರೀತಿಯಲ್ಲಿ ನಿಮಗೆ ಪೋಷಕಾಂಶಗಳು ಬೆಳೆಗಳಿಗೆ ಸಿಗುತ್ತೆ. ಮತ್ತೆ ನಾವು ಇಲ್ಲಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಸೆಣಬು ಅಥವಾ ಡಯಾಂಚದಂತ ಹಸಿರೆಲೆ ಗೊಬ್ಬರಗಳನ್ನು ಸಹಿತ ನಾವು ಸೇರಿಸಬಹುದು. ಇದನ್ನ ನಾವು ಸೇರಿಸಬೇಕು ಅಂತಂದ್ರೆ ಇದನ್ನ ನಾವು ಮೇ ಅಥವಾ ಜೂನ್ ತಿಂಗಳಲ್ಲೇನೆ ನಾವು ಭತ್ತದ ಒಂದು ಏನು ಮುಖ್ಯ ಭೂಮಿ ಇರುತ್ತೆ ಅಲ್ಲಿ ಅದನ್ನ ಬೀಜಗಳನ್ನ ಚೆಲ್ಬಿಡು, ಡಯಾಂಚ ಅಥವಾ ಸೆಣಬಿನ ಬೀಜಗಳನ್ನ ಚೆಲ್ಲಿ ಅದನ್ನ ನಾವು ಇವಾಗ ಭತ್ತ ನಾಟಿ ಮಾಡಕ್ಕೆ ಇನ್ನ 2 ವಾರ ಇದೆ ಅಂದಾಗ್ಲೇ ಅದನ್ನ ಕಟಾವ್ ಮಾಡಿ ಮತ್ತೆ ಮಣ್ಣಿಗೆ ಸೇರಿಸಬಹುದು. ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ನಾವು ಒದಗಿಸೋದು ಅಂತಾದ್ರೆ, ಯಾಕಂದ್ರೆ ಹೊರಗಡೆಯಿಂದ ತಗೊಬಂದು ಅದನ್ನ ಒದಗಿಸ್ತೀವಿ ಅಂತಾದ್ರೆ ಅಂತ ಸಂದರ್ಭಗಳಲ್ಲಿ ನಾವು 1 ಎಕರೆಗೆ 4 ಟನ್ನಷ್ಟು ಎಲೆ ಹಸಿರೆಲೆ ಅಥವಾ ಎಲೆಯ ಕಾಂಡಗಳನ್ನ ನಾವು ಕಿತ್ಕೊಂಡು ಬಂದು ಅದನ್ನ ನಾವು ಮಣ್ಣಿಗೆ ಬೆರೆಸಬಹುದು. ಇದನ್ನ ನಾವು ಯಾವಾಗ ಮಣ್ಣಿಗೆ ಸೇರಿಸಬೇಕು ಅಂತಂದ್ರೆ ನಾವು ನಾಟಿ ಮಾಡೋದಕ್ಕಿಂತ 3 ವಾರ ಮುಂಚಿತವಾಗಿ ನಾವು ಸೇರಿಸಬೇಕಾಗತ್ತೆ. ಮತ್ತೆ ಇನ್ನೊಂದು ಅಂಶ ನಾವು ಇಲ್ಲಿ ಗಮನ ಇಟ್ಕೋಬೇಕಾಗಿರೋದಂತ ನಾವು ಫಸ್ಟ್ ನೀವು ಮಣ್ಣಿಗೆ ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳನ್ನೆಲ್ಲ ಸೇರಿಸಿ ಆದ್ಮೇಲೆ ನೀರನ್ನ ಕೊಡ್ತಿರಲ್ಲ, ಆ ನೀರು ಒಂದು ಮಡಿಯಿಂದ ಇನ್ನೊಂದು ಮಡಿಗೆ ಹೋಗ್ದಲೇ ಇರೋ ರೀತಿ ನೀವು ನೋಡ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ಚೌಳು ಮಣ್ಣುಗಳು ಇರ್ತಕ್ಕಂತ ಸಂದರ್ಭದಲ್ಲಿ ನೀವು ನೀರನ್ನ ಬಸಿದು ಹೋಗೋದ್ಲಿಕ್ಕೆ ಕಾಲುವೆಗಳನ್ನ ಸಹಿತ ಬಸಿಗಾಲುವೆಗಳನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ನಾವು ಅಜೋಸ್ಪೇರಲಮ್ ಜೀವಾಣು ನಾವು ಯಾವ ರೀತಿ ಭತ್ತಕ್ಕೆ ಬಳಸಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಈ ಅಜೋಸ್ಪೇರಲಮ್ನ ಜೀವಾಣು ಏನು ಅಂದ್ರೆ ನಾವು ಬೆಳೆಗಳಲ್ಲಿ ಸಾರಜನಕದ ಸ್ಥಿರೀಕರಣವನ್ನ ಮಾಡ್ಲಿಕ್ಕೋಸ್ಕರ ಅಜೋಸ್ಪರ್ಮ್ನ ಜೀವಾಣುಗಳ ಬಳಕೆ ನಾವು ಭತ್ತದಲ್ಲಿ ಮಾಡ್ತೀವಿ, ಏಕದಳ ಧಾನ್ಯಗಳಲ್ಲಿ ಮಾಡ್ತೀವಿ, ಭತ್ತಕ್ಕೂ ಸಹಿತ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಈ ಅಜೋಸ್ಪರ್ಮ್ ಜೀವಾಣು ನಾವು ಜೈವಿಕ ಗೊಬ್ಬರವನ್ನ ಬಳಸೋದಕ್ಕೆ ಮೂರು ಹಂತಗಳಿದೆ. ಆ ಮೂರು ಹಂತಗಳಲ್ಲಿ ಮೊದಲನೇ ಹಂತ ಯಾವುದಂದ್ರೆ, ನಾವು 1 ಎಕರೆ ಪ್ರದೇಶಕ್ಕೆ ಬೇಕಾಗುವಂತ ಏನು ಬೀಜ ಇರುತ್ತೆ, ಭತ್ತದ ಬೀಜ ಇರುತ್ತೆ, ಅದು 15-25 kg ಅಷ್ಟು ಇರ್ಬೋದು. ಅದನ್ನ ನಾವು 400 g ಅಜೋಸ್ಪರ್ಮ್ ಜೈವಿಕ ಗೊಬ್ಬರದ ಜೊತೆ ನಾವು ಮಿಶ್ರಣ ಮಾಡಿಬಿಟ್ಟು ಅದನ್ನ ಉಪಚರಿಸಬೇಕು. ಯಾವ ರೀತಿ ಉಪಚರಿಸಬೇಕು ಅಂದ್ರೆ, ನಾವು 50 g ಬೆಲ್ಲನ 1/2 liter ನೀರಿನಲ್ಲಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬೆರೆಸಿ ಅದಾದ್ಮೇಲೆ ಅದನ್ನ ಕುದಿಸಬೇಕು. ಕುದಿಸಿದಾಗ ಒಂದು ಅಂಟಿನ ದ್ರಾವಣ ಏನು ತಯಾರಾಗುತ್ತೆ, ಅದನ್ನ ತಯಾರಾದ್ಮೇಲೆ ಅದನ್ನ ಸ್ವಲ್ಪ ತಣಿಸ್ಬಿಟ್ಟು ಅದಾದ್ಮೇಲೆ ಬೀಜಗಳೇನಿರುತ್ತೆ, 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಗಳೇನಿದೆ ಆ ಬೀಜಗಳ ಮೇಲೆ ಅದನ್ನ ಪೂರ್ತಿ ಚಿಮ್ಕಿಸ್ಬಿಟ್ಟು ಅಥವಾ ಉದುರಿಸಿ ಅದಾದ್ಮೇಲೆ ನೀವು ಅಜೋಸ್ಪರ್ಮ್ 400 g ಅಜೋಸ್ಪರ್ಮ್ ಜೈವಿಕ ಗೊಬ್ಬರ ಏನಿದೆ ಅದನ್ನ ಆ ಪೌಡರ್ನ ಅದ್ರ ಮೇಲೆ ಅದನ್ನ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನ 1/2 ಗಂಟೆ ಅಷ್ಟು ನೆರಳಲ್ಲಿ ಒಣಗಿಸಿ ಅದಾದ್ಮೇಲೆ ನೀವು ಸಸಿ ಮಡಿಗಳಿಗೆ ಹಾಕ್ಬೋದು. ಅದು ನಮಗೆ ಮಾಡೋಕ್ಕಾಗಿಲ್ಲ, ಬೀಜೋಪಚಾರ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ನಮ್ಗೆ ಆಗ್ಲೇ ಟೈಮ್ ಮುಗ್ದೋಗಿದೆ ಅಂತ ಆದಾಗ ನೆಕ್ಸ್ಟ್ ನಾವು ಮಣ್ಣಿಗೆ ಯಾವ ರೀತಿ ನಾವು ಸೇರಿಸಬೇಕು ಅಥವಾ ಭೂಮಿಗೆ ಯಾವ ರೀತಿ ಸೇರಿಸಬಹುದು ಅಂತಂದ್ರೆ, ಇವಾಗ 800 g ಅಷ್ಟು ಅಜೋಸ್ಪರ್ಮ್ ಜೈವಿಕ ಗೊಬ್ಬರನ ನಾವು ಸಸಿ ಮಡಿಲಾಗಿರ್ಬೋದು ಅಥವಾ ಮುಖ್ಯ ಭೂಮಿಲಾಗಿರ್ಬೋದು ಸೇರಿಸ್ಬಿಟ್ಟು ನಾವು ಅವಾಗ್ಲೂ ನಾವು ಸಾರಜನಕದ ಸ್ಥಿರೀಕರಣವನ್ನು ನಾವು ಮಾಡ್ಬೋದು. ಯಾವ ರೀತಿ ಅಂತಂದ್ರೆ, ಈ 800 g ಜೈವಿಕ ಗೊಬ್ಬರನ 10 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಮತ್ತೆ 10 kg ಅಷ್ಟು ಮಣ್ಣು ಇದೆರಡು ಜೊತೆನು ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಬಿಟ್ಟು ಇದನ್ನ ನಾವು ಮುಖ್ಯ ಭೂಮಿಗೆ ಹಾಕ್ಬೋದು ಅಥವಾ ಸಸಿ ಮಡಿ ಪ್ರದೇಶಕ್ಕೂ ಸಹಿತ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದನು ನಾವು ಜೈವಿಕ ಗೊಬ್ಬರನ ಮಣ್ಣಿಗೆ ಸೇರಿಸ್ದಂಗಾಗತ್ತೆ. ಮತ್ತೆ ಇನ್ನೂ ಒಂದು ಹಂತ ಯಾವುದು ಅಥವಾ ಇನ್ನೊಂದು ವಿಧಾನ ಯಾವುದು ನಾವು ಅಜೋಸ್ಪರ್ಮ್ ನಾವು ಉಪಚರಿಸೋದು ಅಂತಂದ್ರೆ, ಈಗ ನೀವು ಆಲ್ರೆಡಿ ನಿಮ್ದು ಸಸಿಗಳು ಆಲ್ರೆಡಿ ಸಸಿ ಮಡಿಲಿ ಬಂದಾಗಿದೆ, ಅದನ್ನು ನಾವು ಯಾವ ರೀತಿ ಉಪಚರಿಸಬೇಕು ಅಂತಂದ್ರೆ, ಇವಾಗ ಸಸಿ ಮಡಿಯಿಂದ ಸಸಿಗಳನ್ನ ಕಿತ್ತ ನಂತರ ಆ ಬೇರುಗಳನ್ನು ಸಹಿತ ನಾವು ಈ ಅಜೋಸ್ಪರ್ಮ್ ಜೈವಿಕ ಗೊಬ್ಬರದೊಂದಿಗೆ ಉಪಚರಿಸ್ಬಿಟ್ಟು ನಾವು ಆಮೇಲೆ ನಾಟಿ ಮಾಡಬಹುದು. 400 g ಅಜೋಸ್ಪರ್ಮ್ ಜೈವಿಕ ಗೊಬ್ಬರನ ನೀವು ಏನ್ ಮಾಡ್ಬೇಕಂದ್ರೆ, ಒಂದು 6 ಅಡಿ ಉದ್ದದಷ್ಟು ಮತ್ತು 6 ಅಡಿ ಅಗಲದಷ್ಟು ಒಂದು ಹೊಂಡನ ಮಾಡ್ಕೋಬೇಕು. ಆ ಹೊಂಡದಲ್ಲಿ ಒಂದು 4 ಅಂಗುಲದಷ್ಟು ನೀರನ್ನ ನಿಲ್ಲೋ ಹಾಗೆ ಮಾಡ್ಬೇಕು. ಆ ನಿಂತ ನೀರಿನಲ್ಲಿ 400 g ಅಜೋಸ್ಪರ್ಮ್ನ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಾದ್ಮೇಲೆ ಆ ನಿಮ್ದು ಏನು ಸಸಿಗಳು ಇರ್ತಲ್ಲ ಸಸಿಗಳ ಬೇರುಗಳು, ಆ ಸಸಿಗಳ ಬೇರುಗಳನ್ನ ಆ ಒಂದು ಹೊಂಡದಲ್ಲಿ ಅಂದ್ರೆ ಅದು ಏನು ದ್ರಾವಣ ಆಗಿರುತ್ತೆ ಅಜೋಸ್ಪರ್ಮ್ ಮತ್ತು ನೀರು ಅದೆರಡು ಸೇರಿ ದ್ರಾವಣ ಆಗಿರುತ್ತೆ, ಅದರಲ್ಲಿ 10-15 ನಿಮಿಷಗಳ ಕಾಲ ಆ ಸಸಿ ಬೇರುಗಳನ್ನ ಅದರಲ್ಲಿ ಅದ್ದಿ ನಂತರ ನೀವು ನಾಟಿ ಮಾಡೋದ್ರಿಂದ ಸಹಿತ ಅಜೋಸ್ಪರ್ಮ್ ನಿಮ್ಮ ಒಂದು ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಅದರಿಂದ ಸಾರಜನಕದ ಒಂದು ಪೋಷಕಾಂಶ ಮಣ್ಣಲ್ಲಿ ಹೆಚ್ಚಾಗುತ್ತೆ, ಅದರಿಂದ ನಿಮಗೆ ಬೆಳೆಗಳಿಗೂ ಸಹಿತ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಆಯ್ತು ಡಾಕ್ಟರ್ ಜ್ಯೋತಿ ಅವರೇ, ಮಣ್ಣು ವಿಜ್ಞಾನಿಯಾಗಿ ತಾವು ಇವತ್ತು ನಮ್ಮ ರೈತ ಬಾಂಧವರಿಗೆ ಭತ್ತ ಮತ್ತು ರಾಗಿ ಬೆಳೆಯ ಬೆಳೆಗಾಗಿ ಯಾವ ತರ ಮಣ್ಣನ್ನು ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನ ನೀಡಿದ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಜ್ಯೋತಿ ಅವರ ಜೊತೆಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನೇ ಹೇಳ್ರಿ. ನನ್ನ ಮೊಬೈಲ್ ಸಂಖ್ಯೆ 9148064785. ಇನ್ನೊಂದ್ಸತಿ ಹೇಳ್ತೀನಿ, 9148064785. ಈ ಒಂದು ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಧನ್ಯವಾದಗಳು ಸರ್. ಭತ್ತ ಮತ್ತು ರಾಗಿ ಬೆಳೆಗಳಿಗೆ ಭೂಮಿ ಸಿದ್ದತೆ ಕುರಿತು ಡಾ ಟಿವಿ ಜ್ಯೋತಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಇನ್ನು ಮುಂದೆ ಕೇಳೋಣ ತುರುವೇಕೆರೆ ತಾಲೂಕು ಮಾರಪ್ಪನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳವಾದನ.